ತರಂಗಾಂತರ 271 ಮೀಟರ್ಗಳು ಅಥವಾ 1107 ಕಿಲೋಹರ್ಟ್ಸ್ನಲ್ಲಿ ತಾವೀಗ ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ಕೇಳುತ್ತಲಿದ್ದೀರಿ. ಸಮಯ 6:50:55. ಕೃಷಿ ರಂಗ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗ ಮೇಘ ಸಂದೇಶ ಸರಣಿಯ 563 ಸಂಚಿಕೆ ಪ್ರಸ್ತುತಪಡಿಸುವವರು ಸೋಮಶೇಖರ್ ಎಸ್ ರೂಳಿ. ಆಮೇಲೆ ಮೆಣಸಿನಹಾಳ ಗ್ರಾಮದ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳೋಣಂತ. ಈಗ ಕೆಲವು ಜಾಹೀರಾತುಗಳು, ಆಮೇಲೆ ಮೇಘ ಸಂದೇಶ ಸರಣಿಯ 563 ಸಂಚಿಕೆ ಮೂಡಿ ಬರ್ತದ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಕರೆ ಮಾಡಿ. ಭರತ್, ನನ್ನ ಸಹೋದರ ವಿದೇಶದಲ್ಲಿ ವಾಸಿಸುತ್ತಾನೆ. ನನಗೆ ಶೀಘ್ರವಾಗಿ ಹಣವನ್ನು ಅವನಿಂದ ತರಿಸಿಕೊಳ್ಬೇಕಾಗಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪ್ರವೀಣ್, ಅದಕ್ಕೆ ಇಷ್ಟೊಂದು ಚಿಂತೆ ಮಾಡ್ತೀಯ? ನಮ್ಮ ಭಾರತೀಯ ಅಂಚೆ ಕಚೇರಿಗಳಲ್ಲಿ ವೆಸ್ಟರ್ನ್ ಯೂನಿಯನ್ ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್ ವ್ಯವಸ್ಥೆ ಮಾಡಿಕೊಟ್ಟಿದೆ. ನಿನ್ನ ಗುರುತಿನ ಚೀಟಿ ಹಾಗೂ ಅಗತ್ಯ ದಾಖಲೆಗಳೊಂದಿಗೆ ಹತ್ತಿರದ ಆಯ್ದ ಅಂಚೆ ಕಚೇರಿಗೆ ಭೇಟಿ ಕೊಟ್ಟು ವೆಸ್ಟರ್ನ್ ಯೂನಿಯನ್ ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್ ಮೂಲಕ ವಿದೇಶದಿಂದ ಹಣವನ್ನ ತರಿಸಿಕೊಳ್ಬಹುದು. ಹೌದಾ? ಹಾಗಾದ್ರೆ ಇಂದೇ ನನ್ನ ಸಹೋದರನಿಗೆ ಕರೆ ಮಾಡಿ ಅಂಚೆ ಇಲಾಖೆಯಲ್ಲಿ ವೆಸ್ಟರ್ನ್ ಯೂನಿಯನ್ ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್ ಮುಖಾಂತರ ಹಣವನ್ನ ತರಿಸಿಕೊಳ್ತೇನೆ. ಕೆಪಿಎಂಇ ತಿದ್ದುಪಡಿ ಕಾಯ್ದೆ, ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು, ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು, ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. ಇನ್ನಿಲ್ಲಾ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂಪಾಯಿ 15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು, ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ₹3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು. ಕೇಳಿ ಈಗ ಮೇಘ ಸಂದೇಶ ಸರಣಿಯ 563ನೇ ಸಂಚಿಕೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸು. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮವನ್ನ ಪ್ರಸ್ತುತ ಮಾಡೋದಕ್ಕೆ ಬಹಳ ಸಂತೋಷ ಆಗ್ತದ. ಸಂತೋಷ ಯಾಕಪ್ಪ ಅಂತಂದ್ರ, ನಮ್ಮ ಭಾಗದ ಜಿಲ್ಲೆಗಳಲ್ಲಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತನೂ ಹೆಚ್ಚಿನ ಮಳೆಯನ್ನ ನಾವು ಈ ವಾರ ಪಡೆದ್ವಿ. ತಮ್ಮ ಅನುಭವ ಕೂಡ ಇದೇ ಆಗಿದೆ. ಅನೇಕರು ತಾವು ನಮಗ ಕರೆ ಮಾಡಿ ಈ ಮಳೆ ಯಾವಾಗ ನಿಲ್ತದ, ಯಾವಾಗ ನಿಲ್ತದೋ, ನಿಲ್ತದನೋ ಇಲ್ಲೋ, ಮುಂದೆ ಏನ್ ಮಾಡೋಣ ಅನ್ನುವಂತಹ ಒಂದು ಆತಂಕ ಕೂಡ ತಮ್ಮಲ್ಲಿ ಶುರುವಾಗಿತ್ತು. ಯಾವ ರೀತಿ ನಾವು ನಿರೀಕ್ಷೆ ಮಾಡಿದ್ವಿ, ಕಳೆದ ವಾರ ಒಳ್ಳೆ ಮಳೆ ಆಗುವಂತಹ ನಿರೀಕ್ಷೆ ಇತ್ತು. ಹಗುರವಾದಂತಹ ಮಳೆ ಇರಬಹುದು, ಆದ್ರ ಉತ್ತಮ ಮಳೆಯನ್ನ ನಾವು ಕಳೆದ ವಾರ ನಿರೀಕ್ಷೆ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ಭಾಗದ ಎಲ್ಲಾ ಕಡೆ ಮಳೆಯಾಗಿದೆ. ವಿಶೇಷವಾಗಿ ಬೀದರ್ ಜಿಲ್ಲೆಯೊಳಗಂತೂ ನಿರಂತರವಾದಂತಹ ಒಂದು ಮಳೆಯನ್ನ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯೊಳಗೂ ಸಹಿತ ಸಾಕಷ್ಟು ಮಳೆಯನ್ನ ನೋಡಿದ್ವಿ. ಎಲ್ಲೆಲ್ಲಿ ಬಿತ್ತನೆ ಆಗಿತ್ತು ಅಂತ ಪ್ರದೇಶದೊಳಗ ನಮ್ಮ ರೈತರು ಕಷ್ಟವನ್ನ ಅನುಭವಿಸಿದ್ರು ಅಂತ ಹೇಳಿ ಹೇಳ್ಬಹುದು. ಏನು ಮೊಳಕೆಗಳು ಬಂದಿದ್ದು ಅವು ಈ ನಿರಂತರ ಮಳೆಯಿಂದಾಗಿ ತೊಂದರೆ ಆಗುವಂತಹ ಒಂದು ಪರಿಸ್ಥಿತಿಗೆ ಸಿಲುಕಿದ್ವು. ಮಳೆ ನಿಂತ ನಂತರ ಈ ಮೊಳಕೆಗಳೇನು ಹೋಗ್ಯಾವಲ್ಲ, ಈ ಒಂದು ಲೆಕ್ಕದ ಆಧಾರದ ಮೇಲೆ ನಾವು ಮತ್ತೆ ಇನ್ನೊಂದ್ಸಲ ಬಿತ್ತನೆ ಮಾಡಬೇಕು ಮಾಡಬಾರದು ಅನ್ನುವಂತಹ ಒಂದು ಚಿಂತೆಯೊಳಗೂ ಸಹಿತ ತಾವು ರೈತರು ಇದ್ದಿದ್ದು ಗೊತ್ತಾಯ್ತು. ಇಂತಹ ಸನ್ನಿವೇಶಗಳನ್ನ ನಾವು ಇವತ್ತಿನ ದಿವಸ ಎದುರಿಸ್ತಾ ಇದ್ದೀವಿ. ಕಳೆದ ಜೂನ್ ತಿಂಗಳಲ್ಲಿ ನಾವು ಮಳೆಯನ್ನೇ ಪಡೀಲಿಲ್ಲ. ಯಾವಾಗ ಮಾನ್ಸೂನ್ ಶುರು ಆಯ್ತು, ಬಹಳ ಜಲ್ದಿ ಶುರು ಆಯ್ತು, ಆ ಸಂದರ್ಭದೊಳಗ ನಮ್ಮಲ್ಲಿ ಕೂಡ ಮಳೆ ಬರ್ತದ, ಜಲ್ದಿ ಬರ್ತದ, ಮತ್ತ ನಾವು ಬಿತ್ತನೆ ಮಾಡಿ ನಮ್ಮ ಫಸಲನ್ನ ಬಹಳ ಒಳ್ಳೆಯ ರೀತಿಯಿಂದ ತಗೊಳ್ಬಹುದು ಅನ್ನುವಂತಹ ಒಂದು ವಿಚಾರ ಏನಿತ್ತು. ಕೆಲವು ಕಡೆ ಇದು ಧನಾತ್ಮಕವಾಗಿ ಕಾರ್ಯನಿರ್ವಹಿಸಿದ್ರು ಕೂಡ ಬಹುತೇಕ ಭಾಗಗಳಲ್ಲಿ ಮಳೆ ಇಲ್ಲದೆ ನಾವೆಲ್ಲರೂ ಪೇಚಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆದ್ರ ಪ್ರಕೃತಿಯ ಲೆಕ್ಕ ಬೇರೆನೇ ಇತ್ತು. ಕಳೆದ ವಾರ ಮತ್ತೆ ಅದರ ಹಿಂದಿನ ವಾರ ಅದ್ಭುತವಾದಂತಹ ಮಾನ್ಸೂನ್ ಪ್ರಗತಿಯನ್ನ ನಾವು ನೋಡಿದ್ವಿ. ಮಾನ್ಸೂನ್ ಬಹಳ ಚುರುಕಾಗಿತ್ತು. ವಿಶೇಷವಾಗಿ ಕೊಂಕಣ ಪ್ರದೇಶದೊಳಗ, ಪಶ್ಚಿಮ ಘಟ್ಟಗಳಲ್ಲಿ, ಮಲೆನಾಡು ಪ್ರದೇಶಗಳಲ್ಲಿ, ಏನು ನಮ್ಮ ಪಶ್ಚಿಮದ ಕರಾವಳಿ ತೀರ ಏನು ಬರುತ್ತದ, ಪೂರ್ತಿ ಕಾಶ್ಮೀರ ತನಕನೂ ನಾವು ನೋಡ್ತಾ ಇದೀವಲ್ಲ, ಅದ್ಭುತವಾದಂತಹ ಒಂದು ಮಳೆಯನ್ನ ಈ ಸಲ ಈ ಸಂದರ್ಭದೊಳಗ ನಾವು ನೋಡಿದ್ವಿ. ಅಲ್ಲಿ ಏನು ಮಹಾರಾಷ್ಟ್ರದೊಳಗ ಮಳೆ ಆಯ್ತು, ಕೇರಳದೊಳಗ ಮಳೆ ಆಯ್ತು, ಗುಜರಾತ್ದೊಳಗ ಕುಂಭದ್ರೋಳ ಮಳೆ ಆಯ್ತು. ಈ ಮಳೆಯಿಂದಾಗಿ ನಮ್ಮಲ್ಲಿ ಅನೇಕ ನದಿಗಳು ತುಂಬಿ ಹರಿದು, ನಿನ್ನೆ ಮೊನ್ನೆ ತನಕನೂ ಸಹಿತ ಮಳೆಯಿಂದಾಗಿ ಪ್ರವಾಹದ ಭೀತಿ ತಲೆದೋರಿತ್ತು. ಅನೇಕ ಕಡೆಗಳಲ್ಲಿ ನಮ್ಮ ರೈತರಾಗ್ಲಿ ಸಾರ್ವಜನಿಕರಾಗ್ಲಿ ಸಂಕಷ್ಟಗಳನ್ನ ಎದುರಿಸಿದ್ರಿ ಅಂತ ಹೇಳಿ ಹೇಳ್ಬಹುದು. ನಮ್ಮಲ್ಲಿ ಏನು ನದಿಗಳಿದ್ದು ಅವೆಲ್ಲ ತುಂಬಿ ಹರಿಯುವಂತಹ ಒಂದು ಸಂದರ್ಭ ಇದಾಗಿತ್ತು. ಅದರ ಜೊತೆಗೆ ಜಲಾಶಯಗಳು ಸಹಿತ ತುಂಬಿ ಅವುಗಳಿಂದ ನೀರನ್ನ ಹೊರಗಿಡುವಂತಹ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಆಯ್ತು. ಯಾವಾಗ ಜಲಾಶಯಗಳಿಂದ ನೀರನ್ನ ಅಧಿಕಾರಿಗಳು ಹೊರಗ್ಬಿಟ್ರು, ಅವಾಗೂ ಕೂಡ ಏನು ನದಿ ಪಾತ್ರದಲ್ಲಿದ್ದಂತಹ ಜನರಿಗೆ ಬಹಳ ಸಮಸ್ಯೆ ಉಂಟಾಯಿತು ಅಂತ ಹೇಳಿ ಹೇಳ್ಬಹುದು. ಅನೇಕ ಸೇತುವೆಗಳು ನೀರಲ್ಲಿ ಮುಳುಗಿದವು, ರಸ್ತೆಗಳು ಹಾಳಾದವು, ಬಿಲ್ಡಿಂಗ್ಗಳು ಕುಸಿದು ಬಿದ್ದವು. ಅನೇಕ ಕಡೆ ಇಂಥ ಸಮಸ್ಯೆಗಳನ್ನ ನಾವು ನೋಡಿದ್ವಿ. ನಮ್ಮ ಕೃಷ್ಣಾ ನದಿ ಒಳಗ ಅದ್ಭುತವಾದಂತಹ ಒಂದು ಪ್ರವಾಹ ಬಂದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಆಲ್ಮಟ್ಟಿಯಲ್ಲಿರುವಂತದ್ದು ಅದು ಈಗ ತುಂಬಿ ತುಳುಕ್ತಾ ಇದೆ. 519 ಮೀಟರ್ ಗರಿಷ್ಠ ಅದರ ಸಾಮರ್ಥ್ಯ ಇದೆ. ಈಗಾಗಲೇ 517 ಮೀಟರ್ ಅದು ತುಂಬಿದೆ. ಅದರಿಂದ ಕಳೆದ ವಾರದೊಳಗ ಹೆಚ್ಚು ಕಡಿಮೆ 1.5 ಲಕ್ಷ / 2 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರನ್ನ ನದಿಗೆ ಬೀಳ್ತಾ ಇದ್ರು. ಅದರ ಪರಿಣಾಮವಾಗಿ ಬಸವಸಾಗರ, ನಾರಾಯಣಪುರದಲ್ಲಿರುವಂತಹ ಬಸವಸಾಗರ ಡ್ಯಾಮಿಗೆ ಸಹಿತ ಒಳ್ಳೆ ಒಳಹರಿವು ಬಂದು ಅದು ಕೂಡ ತುಂಬುವಂತಹ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ನೀರನ್ನ ನಾವು ಈ ಅವಧಿ ಒಳಗ ಪಡೆದಿವಿ ಅಂತ ಹೇಳಿ ಹೇಳಬಹುದು. ಇನ್ನ ಮುಂದಿನ ದಿನಗಳು ಹ್ಯಾಂಗು ಏನು ಅನ್ನುವಂತಹ ಒಂದು ವಿಚಾರದ ಸಂದರ್ಭದೊಳಗೆ ಈಗ ಒಂದ್ ಎರಡು ದಿವಸ ಆಯ್ತು ನಾವು ನೋಡ್ತಾ ಇದ್ದೀವಿ, ಸ್ವಲ್ಪ ವಾತಾವರಣ ಹೊರಪು ಕೊಟ್ಟಿದೆ. ಈ ಸಂದರ್ಭದೊಳಗ ರೈತ ಬಂಧುವರಿಗೆ ತಾವು ತಮ್ಮ ಹೊಲದ ಕೆಲಸಗಳನ್ನ ಎಲ್ಲಿ ಸಾಧ್ಯದ ಅಲ್ಲಿ ತಾವು ಮಾಡ್ಕೊಳ್ಬಹುದು. ಮುಂದಿನ ದಿನಗಳಲ್ಲಿ ಹೇಳಬೇಕು ಅಂತಂದ್ರೆ ಇನ್ನೂ ಮಳೆ ಬರುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಈ ದಿನಗಳಲ್ಲಿ ಮಾಡಬಹುದು. ಯಾವಾಗ ಯಾವಾಗ ನಿಮಗೆ ಸಮಯ ಸಿಗ್ತದ ಆ ಟೈಮ್ನೊಳಗ ನಿಮ್ಮ ಕೃಷಿ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕ ಅನುಕೂಲ ಮಾಡ್ಕೊಳ್ಬಹುದು. ಯಾಕಪ್ಪ ಅಂತಂದ್ರೆ ಇಡೀ ಜುಲೈ ತಿಂಗಳನ್ನ ನಾವು ನೋಡಿದ್ರ ಇನ್ನೂ ಒಳ್ಳೆ ಮಳೆಯನ್ನ ನಾವು ಈ ಸಂದರ್ಭದೊಳಗ ನಿರೀಕ್ಷೆ ಮಾಡಬಹುದಾಗ್ಯದ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಯಾಕಂತಂದ್ರ ಇದಕ್ಕೆಲ್ಲ ಕಾರಣ ಬಂಗಾಳ ಕೊಲ್ಲಿ ಒಳಗ ಮತ್ತ ಅರಬ್ಬಿ ಸಮುದ್ರದೊಳಗ ಏನು ವಾಯುಭಾರ ಕುಸಿತ ಆಯ್ತು ಕಳೆದ ವಾರಗಳಲ್ಲಿ, ಅದರ ಪರಿಣಾಮವಾಗಿ ನಾವು ನಮ್ಮ ಭಾಗದೊಳಗ ಸಾಕಷ್ಟು ಮಳೆಯನ್ನ ಪಡೆದಿವೆ ಅಂತ ಹೇಳಿ ಹೇಳ್ಬಹುದು. ನಮ್ಮ ಆತ್ಮೀಯ ರೈತ ಮಿತ್ರರು ನಮಗ ಅನೇಕ ಸಲ ಇದೇ ಪ್ರಶ್ನೆ ಕೇಳ್ತಾರೆ, ನಾವು ಹೇಳ್ಕೊತಾನೆ ಬಂದಿವಿ ಅದಕ್ಕೆ ಉತ್ತರ ಏನು ಅಂತಂದ್ರ, ಸುಮಾರು ದಿವಸಗಳಿಂದ ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಜಿಟಿ ಜಿಟಿ ಮಳೆ, ಇದು ನಿರಂತರವಾಗಿ ಬಂದಂತಹ ಸಂದರ್ಭದೊಳಗ ಸರ್ ಇದು ಮಾನ್ಸೂನ್ ಅದನೋ ಅಥವಾ ಇದು ಚಂಡಮಾರುತ ಅದನೋ ವಾಯುಭಾರ ಕುಸಿತ ಅದನೋ ಅನ್ನುವಂತಹ ಒಂದು ದ್ವಂದ್ವ ಬಹುಶಃ ಅನೇಕರಲ್ಲಿ ಮನೆ ಮಾಡಿದೆ ಅಂತ ಹೇಳಿ ಹೇಳ್ಬಹುದು. ಇದೇ ಪ್ರಶ್ನೆಯನ್ನ ತಾವು ಕೇಳ್ತಾ ಇರ್ತೀರಿ, ಇದು ಮಾನ್ಸೂನ್ ಅದನೋ ಏನು ಚಂಡಮಾರುತದ ಪ್ರಭಾವ ಅದನೋ ಅನ್ನುವಂಥದ್ದು, ವಾಯುಭಾರದ ಕುಸಿತ ಅದನೋ ಅನ್ನುವಂಥದ್ದು. ಇದ್ರ ಬಗ್ಗೆ ನಾನು ಸಾಕಷ್ಟು ಸಲ ತಮಗ ಸ್ಪಷ್ಟನೆಯನ್ನ ಕೊಟ್ಟಿದ್ದೀನಿ, ಇದ್ರ ಬಗ್ಗೆ ಹೇಳಿವಿ ಕೂಡ. ಆದ್ರೂ ಕೂಡ ಈ ಸಂದರ್ಭದೊಳಗ ಮತ್ತೊಮ್ಮೆ ತಮ್ಮ ಗಮನಕ್ಕೆ ಒಂದೆರಡು ಮಾತುಗಳನ್ನ ಹೇಳಬಯಸ್ತೀನಿ. ಏನು ಅಂತಂದ್ರ, ಮಳೆಗಾಲದೊಳಗ ಏನು ಮನ್ಸೂನ್ ಅನ್ನುವಂಥದ್ದು ಬರ್ತದ, ಆ ಮನ್ಸೂನು ತಾವೇನು ತಿಳ್ಕೊಂಡ್ಬಿಟ್ರಿ, ಇದು ಸಾಮಾನ್ಯವಾಗಿ ತನ್ನಷ್ಟ ಮಳೆ ಆಗ್ತದ ಮನ್ಸೂನ್ ಅಂತಂದ್ರೆ ನಾರ್ಮಲ್ ಮಳೆ ಅಂತೇಳಿ, ಅದು ಹಂಗ ಆಗಂಗಿಲ್ಲ. ಮಳೆ ಆಗ್ಬೇಕು ಅಂತಂದ್ರೆ ನಮ್ಮ ಭಾಗದೊಳಗ ಬಂಗಾಳ ಕೊಲ್ಲಿ ಒಳಗ ಇಲ್ಲ ಅಂತಂದ್ರ ಅರಬ್ಬಿ ಸಮುದ್ರದೊಳಗ ವಾಯುಭಾರ ಕುಸಿತ ಆಗಲೇಬೇಕು. ಒಂದ್ ವೇಳೆ ವಾಯುಭಾರ ಕುಸಿತ ಆಗ್ಲಿಲ್ಲ ಅಂತಂದ್ರ ನಮ್ಮ ಭಾಗದೊಳಗ ನಾವು ಮಳೆ ಪಡೆಯೋದಕ್ಕ ಸಾಧ್ಯ ಇಲ್ಲ. ಮಾನ್ಸೂನ್ ಅಂತಂದ್ರೆ ಏನು, ಮೇಲಿಂದ ಮೇಲೆ ವಾಯುಭಾರ ಕುಸಿತಗಳು ಸಂಭವಿಸುದು, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು. ಕೆಲವೊಮ್ಮೆ 10 ದಿವಸಕ್ಕ ವಾಯುಭಾರ ಕುಸಿತ ಸಂಭವಿಸ್ತದ, ಕೆಲವೊಮ್ಮೆ 15 ದಿವಸಕ್ಕ ಸಂಭವಿಸ್ತದ, ಕೆಲವೊಮ್ಮೆ 5 ದಿವಸಕ್ಕ ಸಂಭವಿಸ್ತದ, ಇನ್ನೂ ಕೆಲವೊಮ್ಮೆ ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ ಮೇಲಿಂದ ಮೇಲೆ ಆಗಾಗ ಜಲ್ದಿ ಜಲ್ದಿನೇ ವಾಯುಭಾರ ಕುಸಿತಗಳು ಸಂಭವಿಸಿ ನಾವು ಮಳೆಯನ್ನ ಪಡೆಯುವಂತಹ ಒಂದು ಸಂದರ್ಭ ನಿರ್ಮಾಣ ಆಗ್ತದ. ಅದಕ್ಕ ದಯವಿಟ್ಟು ಇದನ್ನೊಂದು ತಿಳ್ಕೊಂಡ್ ಬಿಡ್ಬೇಕು ತಾವು, ಯಾವಾಗ ಯಾವಾಗ ನಮ್ಮಲ್ಲಿ ಮಳೆ ಆಗ್ತದ. ಎಲ್ಲೋ ಒಂದ್ ಕಡೆ ಏರುಪೇರು, ಬಂಗಾಳ ಕೊಲ್ಲಿ ಒಳಗೆ ಏರುಪೇರಾಗಿರ್ತದ, ಅರಬ್ಬಿ ಸಮುದ್ರದೊಳಗೆ ಏರುಪೇರಾಗಿರ್ತದ, ಅಥವಾ ನಮ್ಮ ಭೂಪ್ರದೇಶದ ಮೇಲೆ ಹೆಚ್ಚು ಕಡಿಮೆ ಆಗಿರ್ತದ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಮೇಲೆ ಮಹಾರಾಷ್ಟ್ರ ಬರ್ತದ, ಆಮೇಲೆ ಒಡಿಶಾ ಬರ್ತದ, ಮಧ್ಯಪ್ರದೇಶ ಬರ್ತದ, ಜಾರ್ಖಂಡ್ ಬರ್ತದ, ಇಂಥ ಕಡೆಗಳಲ್ಲಿ ಕೆಲವೊಮ್ಮೆ ವಾಯುಭಾರ ಕುಸಿತಗಳು ಆಗ್ತಾವ. ಇದರ ಪರಿಣಾಮವಾಗಿ ನಾವು ಮಳೆ ಪಡೆಯುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗ್ತಾವ. ಅದಕ್ಕ ಇದು ನಾರ್ಮಲ್ ಮಳೆ ಅನ್ನುವಂಥದ್ದು ಬೇರೆ ಅಲ್ಲ, ಆಮೇಲೆ ಚಂಡಮಾರುತದ ಮಳೆ ಅನ್ನುವಂಥದ್ದು ಬೇರೆ ಅಲ್ಲ. ಮಳೆ ಬರ್ಬೇಕಾಯ್ತಪ್ಪ ಅಂತಂದ್ರ ಸಿಂಪಲ್ ಒಂದು ಸರಳವಾದಂತಹ ಒಂದು ಲೆಕ್ಕ ಏನು ಅಂತಂದ್ರ, ಸಮುದ್ರದೊಳಗ ಅಂದ್ರ ಬಂಗಾಳ ಕೊಲ್ಲಿ ಒಳಗಿರ್ಬಹುದು, ಅರಬ್ಬಿ ಸಮುದ್ರದೊಳಗಿರ್ಬಹುದು, ಅಲ್ಲಿ ಉಷ್ಣತೆ ಹೆಚ್ಚಾಗ್ತದ. ಉಷ್ಣತೆ ಹೆಚ್ಚಾಗಿ ನೀರು ಕಾಯ್ದು ಬಾಷ್ಪೀಭವನ ಆಗ್ತದ. ಆ ಬಾಷ್ಪೀಭವನ ಹೋಗಿ ಮೇಲೆ ಮೋಡಗಳಾಗಿ ಮಳೆ ಸುರಿಯುವಂತಹ ಒಂದು ಚಕ್ರವನ್ನ ನಾವು ನೋಡ್ತಾ ಇದ್ದೀವಿ. ಇದು ಉಷ್ಣತೆ ಹೆಚ್ಚಾದಾಗ ಏನಾಗ್ತದಪ್ಪ ಅಂತಂದ್ರ ಸಮುದ್ರದೊಳಗೆ ವಾಯುಭಾರ ಕುಸಿತ ಆಗ್ತದ. ಉಷ್ಣತೆ ಹೆಚ್ಚಾದ ಕೂಡಲೇ ಅಲ್ಲಿರುವಂತಹ ವಾಯು ಏನಿರ್ತದ ಅದು ಕಾಯ್ದು ಮೇಲೆ ಹೋಗುದ್ರಿಂದ ಅಲ್ಲಿ ನಿರ್ವಾತ ಪ್ರದೇಶ ನಿರ್ಮಾಣ ಆಗ್ತದ, ಅಲ್ಲಿ ವಾಯುಭಾರ ಕುಸಿತ ಆಗ್ತದ. ಅಂದ್ರ ವಾಯುವಿನ ಭಾರ ಏನಿರ್ತದ, ಸಾಮಾನ್ಯವಾದಂತಹ ಒಂದು ಭಾರ, ಆ ಭಾರ ಇರಲಾರ್ದಕ್ಕ ಅಥವಾ ಅಲ್ಲಿ ಒಂದು ನಿರ್ವಾತ ಪ್ರದೇಶ ನಿರ್ಮಾಣ ಆದ ನಂತರ ಅಲ್ಲಿ ಒಂದು ಒತ್ತಡ ನಿರ್ಮಾಣ ಆಗ್ತದ. ಆ ಒತ್ತಡದಿಂದಾಗಿ ಏನಾಗ್ತದಪ್ಪ ಅಂತಂದ್ರೆ ಗಾಳಿ ತಿರುಗುದಕ್ಕ ಶುರು ಮಾಡ್ತದ. ಅದೇ ಮುಂದೆ ಏನಾಗ್ತದ ಅಂತಂದ್ರ ಚಂಡಮಾರುತ ಆಗಿ ತಯಾರಾಗ್ತದ. ಆ ಚಂಡಮಾರುತದ ವ್ಯಾಪ್ತಿ ಸುಮಾರು 1000 ಕಿಲೋಮೀಟರ್ ತನಕನೂ ಇರ್ತದ, 1100 ಕಿಲೋಮೀಟರ್. ಇನ್ನೂ ಸ್ಟ್ರಾಂಗ್ ಆಯ್ತಪ್ಪ ಅಂತಂದ್ರೆ 1500 ಕಿಲೋಮೀಟರ್ ತನಕನೂ ಹೋಗ್ಬಹುದು. ಹಿಂಗ 1500 ಕಿಲೋಮೀಟರ್ ಅದರ ತ್ರಿಜ್ಯ ಇರ್ತದ. ಅಂದ್ರೆ ಇಡೀ ನಮ್ಮ ದಕ್ಷಿಣ ಭಾರತ ಎಲ್ಲಾ ಅದರೊಳಗ ಸಮಾವೇಶಗೊಂಡಿರ್ತದ. ಹಿಂಗಾಗಿ ನಮಗ ಬಂಗಾಳ ಕೊಲ್ಲಿ ಒಳಗ ಒಡಿಶಾ ತೀರಕ್ಕಿರ್ಬಹುದು, ಅಥವಾ ಆಂಧ್ರ ಪ್ರದೇಶಕ್ಕಿರ್ಬಹುದು, ಅಥವಾ ಚೆನ್ನೈ ಸಮೀಪ ಇರ್ಬಹುದು, ಈ ಭಾಗದೊಳಗೆ ಏನಾದ್ರೂ ವಾಯುಭಾರ ಕುಸಿತ ಆಯ್ತು ಅಂತಂದ್ರ ನಾವು ಮಳೆ ಪಡೆಯುವುದು ಗ್ಯಾರಂಟಿ ಅನ್ನುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಈ ವಿಚಾರ ತಮ್ಮ ಗಮನದೊಳಗೆ ಇರಲಿ. ಯಾವುದೇ ಕಾರಣಕ್ಕೂ ಸಾಮಾನ್ಯವಾದಂತಹ ಸನ್ನಿವೇಶಗಳಿದ್ದಾಗ ಯಾವಾಗೂ ಮಳೆ ಆಗಂಗಿಲ್ಲ. ಮಳೆ ಆಗಬೇಕು ಅಂತಂದ್ರೆ ಇಂಥ ಏರುಪೇರುಗಳು ಅಲ್ಲಿ ಇರಲೇಬೇಕಾಗ್ತದೆ. ಇತ್ತೀಚಿನ ದಿವಸದೊಳಗೆ ಈ ಏರುಪೇರುಗಳು ಹೆಚ್ಚಾಗ್ತಾ ಇದ್ದಾವೆ. ಯಾಕಪ್ಪ ಅಂತಂದ್ರೆ ಉಷ್ಣತೆ ಒಳಗೆ ಏರುಪೇರು ಆಗ್ತಾ ಇದೆ, ಜಾಗತಿಕ ತಾಪಮಾನ ಹೆಚ್ಚಾಗಿದೆ. ಅದರ ಪರಿಣಾಮವಾಗಿ ಉಷ್ಣತೆ ಏರುಪೇರುಗಳು ಏನಾಗ್ತಾವ ಸಮುದ್ರದೊಳಗೆ ಆಯ್ತು ಅಂತಂದ್ರೆ ಚಂಡಮಾರುತ ಉತ್ಪನ್ನ ಆಗ್ತದ, ವಾಯುಭಾರ ಕುಸಿತ ಉತ್ಪನ್ನ ಆಗ್ತದ. ಅದರ ಮೂಲಕವಾಗಿ ನಾವು ಅಂದಾದೊಂದಿ ಮಳೆಯನ್ನ ಪಡೀತಾ ಇದ್ದೀವಿ ಅನ್ನೋದನ್ನ ಗಮನಿಸಬೇಕು. ಕಳೆದ 15-20 ದಿವಸಗಳಲ್ಲಿ ನಾವು ಎಂಥ ಅದ್ಭುತವಾದಂತಹ ಮಳೆಯನ್ನ ಇಡೀ ದೇಶದೊಳಗ ಪಡ್ಕೊಂಡಿದ್ದೀವಿ. ಅಲ್ಲಿ ಜಮ್ಮು ಕಾಶ್ಮೀರದೊಳಗ ಹೇಗ ಸ್ಫೋಟ ಆಯ್ತು, ಈ ಕಡೆ ಈಶಾನ್ಯ ಭಾರತದೊಳಗ ಅಸ್ಸಾಂದೊಳಗ ಪ್ರವಾಹ ಬಂತು, ಅದರಿಂದ ಜನತೆ ಎಲ್ಲ ನಲುಗಿ ಹೋದ್ರು, ಜನಜೀವನ ಅಸ್ತವ್ಯಸ್ತ ಆಗಿ ಹೋಗ್ಬಿಡ್ತು. ಅದೇ ರೀತಿಯಾಗಿ ಮಹಾರಾಷ್ಟ್ರದೊಳಗ ನಮ್ಮಲ್ಲಿ ಗುಜರಾತ್ದೊಳಗ ಕೇರಳದೊಳಗ ಎಲ್ಲಾ ಕಡೆ ನದಿಗಳು ತುಂಬಿ ಹರಿದು ಇನ್ನೂ ಕೂಡ ಹರಿತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಸಹಿತ ಈ ಒಂದು ಮಳೆಯ ಪ್ರಮಾಣ ಹೆಚ್ಚಾಗಿ ಅದರ ಮೂಲಕ ನಾವು ಇನ್ನೂ ಹೆಚ್ಚಿನ ಮಳೆಯನ್ನ ಪಡೆಯುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಒಂದು ಖುಷಿ ಪಡುವಂತಹ ವಿಚಾರ ಏನು ಅಂತಂದ್ರ, ಈಗೇನು ಪ್ರವಾಹದ ಮೂಲಕವಾಗಿ ನಾವು ಹೆಚ್ಚಿನ ನೀರನ್ನ ಪಡೀತಾ ಇದ್ದೀವಿ, ಅಂಥ ನೀರನ್ನ ಜಲಾಶಯಗಳ ಮೂಲಕ ನಾವು ಹೊರಗೆ ಬಿಡ್ತಾ ಇದ್ದೀವಿ, ನದಿಗಳಿಗೆ ಬಿಡ್ತಾ ಇದ್ದೀವಿ, ನದಿ ನೀರು ಮತ್ತೆ ಸಮುದ್ರಕ್ಕೆ ಹೋಗಿ ಮುಟ್ಟುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಇದೇ ಸಂದರ್ಭದೊಳಗ ಯಾವ ರೀತಿ ನಮಗ್ ಮಳೆ ಸಿಕ್ಕಿದೆ, ನೀರು ಸಿಕ್ಕದ, ಇಂಥ ನೀರನ್ನ ನಾವು ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥ ವಿಚಾರ ಸರ್ಕಾರಕ್ಕೂ ಕೂಡ ಬಂದಿದೆ. ಸರ್ಕಾರ ಆದೇಶ ನೀಡಿದೆ ಏನು ಅಂತಂದ್ರ, ಈ ಏನು ಹೆಚ್ಚಾದ ನೀರು ಹರಿದು ಹೋಗ್ತಾ ಇದೆ ಅದನ್ನ ನಮ್ಮ ಕೆರೆಗಳನ್ನ ತುಂಬಿಸಿಕೊಳ್ಳೋದಕ್ಕ ಉಪಯೋಗ ಮಾಡ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಇಲಾಖೆಗಳಿಗೆ ತಿಳಿಸಿದೆ. ಅದೇ ರೀತಿಯಾಗಿ ಇಲಾಖೆಗಳು ಈ ಪ್ರವಾಹದ ನೀರನ್ನ ಕೆರೆಗಳಿಗೆ ತುಂಬಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರುವಂತಹ ಒಂದು ವಿಷಯ ನಮಗ ನಿಮಗೆಲ್ಲ ಬಹಳ ಸಂತೋಷ ಕೊಡುವಂತಹ ಒಂದು ವಿಚಾರ. ಯಾಕಂತಂದ್ರ ಈಗ ನಮಗ ಮಳೆ ಬರ್ತದ, ನಾವು ಆ ನೀರನ್ನ ಎಷ್ಟರ ಮಟ್ಟಿಗೆ ಈ ಸಂದರ್ಭದೊಳಗೆ ಉಪಯೋಗ ಮಾಡ್ಕೊಳ್ತೀವಿ ಅದು ವಿಚಾರ ಮಾಡಕ್ ಆಗಂಗಿಲ್ಲ. ಆದ್ರ ಮಳೆ ನಿಂತ ಮೇಲೆ ಆ ನೀರು ಪ್ರವಾಹದ ಜೊತೆಗೆನೆ ಹರಿದು ಹೋಯ್ತು ಅಂತಂದ್ರ, ಅಥವಾ ವ್ಯರ್ಥ ಆಗಿ ಹರಿದು ಹೋಯ್ತು ಅಂತಂದ್ರ, ಮತ್ತೆ ನಾವು ನೀರು ಇಲ್ಲದೆ ಕೂಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದ. ಜಲಾಶಯಗಳ ಮೇಲೆ ನಿರ್ಭರ ಆಗ್ಬೇಕಾಗ್ತದ. ಅದಕ್ಕ ಈ ಕೆರೆ ತುಂಬುವಂತಹ ಒಂದು ವ್ಯವಸ್ಥೆ ಸಮರ್ಪಕವಾಗಿ ಆಯ್ತು ಅಂತಂದ್ರ ನಮಗ ಬೇಕಾದಾಗ ನೀರು ಸಿಗ್ತದ, ಮತ್ತೆ ನಾವು ಎಲ್ಲಿರ್ತೀವಿ ಅಲ್ಲೇ ನೀರು ಸಿಗ್ತದ. ಇದು ಬಹಳ ಮುಖ್ಯವಾದಂತದ್ದು. ಈಗ ಆಲ್ಮಟ್ಟಿ ಡ್ಯಾಮ್ ಇರ್ಬೋದು, ನಾರಾಯಣಪುರ ಡ್ಯಾಮ್ ಇರ್ಬೋದು, ಅವ್ರ ಕೆನಲ್ದೊಳಗೆ ನೀರು ಬಿಟ್ಟಾಗೆ ನೀವು ಉಪಯೋಗ ಮಾಡ್ಕೊಳ್ಬೇಕು. ಆದ್ರ ನಿಮ್ಮೂರೊಳಗೆ ಕೆರೆ ಇತ್ತು ಅಂತಂದ್ರ, ಅಥವಾ ನಿಮ್ಮ ಹೊಲದೊಳಗೆ ಒಂದು ಕೆರೆ ಇತ್ತು ಅಂತಂದ್ರ, ನಿಮಗ್ ಯಾವಾಗ ಬೇಕು ಅವಾಗ ನೀರನ್ನ ಉಪಯೋಗ ಮಾಡ್ಕೊಳ್ಳೋದಕ್ಕ ಅನುಕೂಲ ಆಗ್ತದ ಅನ್ನುವಂತಹ ಒಂದು ವಿಚಾರ ಇಲ್ಲಿ ಬಹಳ ಸಮಾಧಾನ ಕೊಡುವಂತದ್ದು. ಇದೇನು ಸರ್ಕಾರ ಒಂದು ಕ್ರಮವನ್ನ ಕೈಗೊಂಡದ, ಬಹಳ ಸ್ತುತ್ಯರ್ಹವಾದಂತಹ ಒಂದು ಕ್ರಮ ಅಂತ ಹೇಳಿ ನಾವು ಈ ಸಂದರ್ಭದೊಳಗೆ ಹೇಳ್ಬಹುದು. ಆದ್ಮೇಲೆ ಸರ್ಕಾರ ಏನು ತನ್ನ ಕೆಲಸವನ್ನ ಮಾಡಿತು ಅಂತ ಅನ್ಕೊಳ್ಳೋಣ. ಇಲ್ಲಿ ನಮ್ಮ ಜವಾಬ್ದಾರಿ ಕೂಡ ಒಂದದ. ನಮ್ಮ ವಿಚಾರ ಏನು ಅಂತಂದ್ರ, ಪ್ರತಿಯೊಬ್ಬ ರೈತರು ಈಗ ನಮ್ಮ ಹೊಲದೊಳಗೆ ಬಿದ್ದಂತಹ ನೀರು, ಈಗ ಅನೇಕ ಕಡೆಗಳಲ್ಲಿ ಸಾಕಷ್ಟು ನೀರು ನಿಮ್ಮ ಹೊಲದೊಳಗ ಸಂಗ್ರಹ ಆಗಿದೆ, ಇಳಿಜಾರು ಪ್ರದೇಶದೊಳಗ ನೀರು ನಿಂತಾವ, ಅಂಥ ನೀರನ್ನ ನಾವು ಹೊರಗೆ ಹೋಗ್ಲಾರ್ದಂಗ ನಮ್ಮಲ್ಲೇ ತಡೆ ಇಟ್ಟುಕೊಂಡು ಸಂಗ್ರಹ ಮಾಡಿ ಇಟ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ರ ನಮಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗಂಗಿಲ್ಲ. ಬೆಳೆಗೆ ಬೇಕಾದಂತಹ ಸಂದರ್ಭದೊಳಗ ನಾವು ನೀರು ಹುಡುಕಾಡಿದ್ರ ಕಷ್ಟ ಆಗ್ತದ. ಅದಕ್ಕ ಈಗೇನು ಮಳೆ ನಮಗೆ ಕೊಟ್ಟಿದೆ ಆ ನೀರನ್ನ ನಾವು ಹಿಡ್ಕೊಂಡು ಸದುಪಯೋಗ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರ ನಮ್ಮಲ್ಲಿ ಜಾಗೃತ ಆಗಿ ಆ ನಿಟ್ಟಿನೊಳಗೆ ನಾವು ಕೆಲಸ ಮಾಡೋದು ಒಳ್ಳೇದು ಅನ್ನುವಂಥದ್ದು ನನ್ನ ಭಾವನೆ. ಆದ್ಮೇಲೆ ಪುನರ್ವಸು ಮಳೆ ನಿರ್ಗಮನ ಆಗ್ತಾ ಇದೆ. ನಾಳೆ ಅದು ನಿರ್ಗಮಿಸಿ ಹೊಸ ನಕ್ಷತ್ರ ಪುಷ್ಯ ನಕ್ಷತ್ರ ಆಗಮಿಸ್ತಾ ಇದೆ. ಪುನರ್ವಸು ಸಂದರ್ಭದೊಳಗ ನಾವು ನೋಡಿದ್ವಿ ಏನ್ ಹೇಳಿದ್ರು ಅಂತಂದ್ರ, ಪುನರ್ವಸು ಮಳೆ ಬಗ್ಗೆ ಅಲ್ಪವೃಷ್ಟಿ ಆಗ್ತದೆ, ಅಲ್ಪವೃಷ್ಟಿ ಆಗ್ತದೆ ಅನ್ನುವಂತಹ ಏನ್ ವಿಚಾರ ಇತ್ತು ಅದು ಬಹುತೇಕ ಈ ಮಳೆ ಬಗ್ಗೆ ಸೂಕ್ತವಾಗಿ ಬರಲಿಲ್ಲ ಅಂತ ಹೇಳಿ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಪ್ರಮಾಣದೊಳಗೆ ನಾವು ಈ ಅವಧಿ ಒಳಗ ಮಳೆಯನ್ನ ಪಡೆದ್ವಿ, ಕುಂಭದ್ರೋಣ ಮಳೆಯನ್ನ ಕೆಲವು ಕಡೆಗಳಲ್ಲಿ ಪಡೆದ್ವಿ, ಪ್ರವಾಹ ನಿರ್ಮಾಣ ಆಯ್ತು. ಅದಕ್ಕೆ ಅಲ್ಪವೃಷ್ಟಿ ಅನ್ನುವಂಥದ್ದು ಬಹುಶಃ ಅದನ್ನ ನಾವು ಮರೆತು ಬಿಡಬೇಕು ಅಂತ ಹೇಳಿ ಅಂತ ಅನಿಸ್ತದೆ. ಉತ್ತರ ಭಾರತದ ಹವಾಮಾನದೊಳಗ ಮುಖ್ಯ ಬದಲಾವಣೆಗಳು ಆಗಬಹುದು ಅನ್ನುವಂತಹ ಒಂದು ವಿಚಾರ ಇತ್ತು. ಅದೇ ರೀತಿಯಾಗಿ ಉತ್ತರ ಭಾರತದ ಹವಾಮಾನದೊಳಗ ಅನೇಕ ರೀತಿಯ ಬದಲಾವಣೆಗಳನ್ನ ನಾವು ನೋಡಿದ್ವಿ, ಅದರಿಂದ ಅನೇಕರು ಸಂತ್ರಸ್ತ ಆಗಿದ್ದನ್ನು ಕೂಡ ನಾವು ನೋಡಿದ್ವಿ. ಈಶಾನ್ಯ ಭಾರತದೊಳಗ ಅತಿವೃಷ್ಟಿಯಿಂದ ನಷ್ಟ ಆಗ್ತದ ಅನ್ನುವಂತಹ ಒಂದು ಮಾತು ಕೂಡ ಇತ್ತು, ಅದನ್ನು ಕೂಡ ನಾವು ನೋಡಿದ್ವಿ. ಸಾಕಷ್ಟು ಹಾನಿ ಈ ಪ್ರವಾಹದಿಂದ ಸಂಭವಿಸ್ತು ಅನ್ನೋದು ನಮ್ಮ ನಿಮ್ಮ ಗಮನದೊಳಗ ಅದ. ದಕ್ಷಿಣ ಭಾರತದ ಕೆಲವು ಕಡೆ ಚಳಿ ಹೆಚ್ಚಾಗ್ತದ ಅನ್ನುವಂತಹ ಒಂದು ಸೂಚನೆ ಇತ್ತು, ನಾವು ಅದನ್ನ ಅನುಭವಿಸಿದ್ವಿ ಕೂಡ. ನಮ್ಮ ಅನೇಕ ನಗರಗಳಲ್ಲಿ ಥಂಡಿಯಿಂದ ನಾವು ಬಳಲ್ದಿವಿ, ಹೆಚ್ಚಿನ ಚಳಿ ಇತ್ತು. 3-6 ಡಿಗ್ರಿ ಸೆಲ್ಸಿಯಸ್ನಷ್ಟು ಕನಿಷ್ಠ ಮತ್ತು ಗರಿಷ್ಠ ತಾಪಮಾನದೊಳಗ ಇಳಿಕೆಯಾಗಿದ್ದನ್ನ ನಾವು ದಾಖಲೆ ಒಳಗ ನೋಡಿದ್ವಿ. ಹಿಂಗಾಗಿ ಏನು ಚಳಿ ಆಗ್ತದ ಅನ್ನುವಂತ ಒಂದು ಮಾತಿತ್ತು, ಅದು ನಿಜವಾಗಿ ಸರಿ ಅಂತ ಹೇಳಿ ಹೇಳ್ಬಹುದು. ಮುಂಗಾರು ಸಾಧಾರಣ ಗತಿಯೊಳಗ ಚಟುವಟಿಕೆಯಿಂದ ಇರ್ತದ, ಚುರುಕಾಗಿರ್ತದ ಅನ್ನುವಂತ ಮಾತಿತ್ತು. ಆದ್ರ ಸಾಧಾರಣ ಗತಿಯೊಳಗೆ ಏನಿಲ್ಲ, ನಾವು ಅದ್ಭುತವಾದಂತಹ ಒಂದು ಚುರುಕಾದಂತಹ ಮುಂಗಾರನ್ನ ಈ ಸಂದರ್ಭದೊಳಗ ನೋಡಿದೀವಿ ಅಂತ ಹೇಳಿ ಹೇಳ್ಬಹುದು. 1 ಮತ್ತು 2 ಚರಣಗಳಲ್ಲಿ ಅಲ್ಪ ಮಳೆ ಆಗ್ಬಹುದು ಅನ್ನುವಂತಹ ಒಂದು ಸೂಚನೆ ಇತ್ತು. ಈ ಮಾತನ್ನ ನಾವು ಅನುಮೋದಿಸುವುದು ಬೇಡ. ಇನ್ನು 3 ಮತ್ತು 4 ಚರಣಗಳಲ್ಲಿ ಚಂಡಮಾರುತದ ಲಕ್ಷಣ ಕಂಡು ಬರಬಹುದು ಅನ್ನುವಂತಹ ಮಾತು ಕೂಡ ಈ ಸಂದರ್ಭದೊಳಗಿತ್ತು. ಇದೇ ಮಾತನ್ನ ನಾವು ನೆನಪಿಟ್ಟುಕೊಳ್ಳಬೇಕು. ಈ ಸಂದರ್ಭದೊಳಗ ಬಂಗಾಳ ಕೊಲ್ಲಿ ಒಳಗ, ಅರಬಿ ಸಮುದ್ರದೊಳಗ ಎರಡು ಕಡೆಗಳಲ್ಲಿ ನಾವು ಈ ವಾತಾವರಣವನ್ನ ನೋಡಿದೀವಿ. ವಾಯುಭಾರ ಕುಸಿತಗಳು ಬಂಗಾಳ ಕೊಲ್ಲಿ ಒಳಗಾಯಿತು, ಅದರ ಪರಿಣಾಮವಾಗಿ ನಾವು ಮಳೆಯನ್ನ ಪಡೆದ್ವಿ. ಅರಬಿ ಸಮುದ್ರದೊಳಗೆ ಸಹಿತ ಸುಳಿಗಾಳಿಗಳನ್ನ ನೋಡಿದ್ವಿ, ಅದರ ಪರಿಣಾಮವಾಗಿ ನಾವು ಮಳೆಯನ್ನ ಪಡೆಯುವುದಕ್ಕ ಸಾಧ್ಯ ಆಯಿತು. ಹಿಂಗ ಪುನರ್ವಸು ನಕ್ಷತ್ರದ ಬಗ್ಗೆ ಹೇಳಬೇಕು ಅಂತಂದ್ರ ಸ್ವಲ್ಪ ಇಲ್ಲಿ ಏರುಪೇರು ಆಗಿದ್ದನ್ನ ನಾವು ಗಮನಿಸಬಹುದು. ಇನ್ನ ಪುಷ್ಯ ನಕ್ಷತ್ರ ನಾಳೆ ಪ್ರವೇಶ ಆಗ್ತಾ ಇದೆ, ಅದರ ಅವಧಿ ಆಗಸ್ಟ್ 3 ತನಕನು ಇರ್ತದ. ಪುಷ್ಯ ಈ ಅವಧಿ ಒಳಗ ಮಧ್ಯಮ ವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂಗಾರು ಈ ಅವಧಿ ಒಳಗ ಚುರುಕಾಗಿರಬಹುದು, ಹಲವು ಕಡೆ ಕುಂಭದ್ರೋಣ ಮಳೆ ಆಗಬಹುದು. ಕರಾವಳಿ ಮಲೆನಾಡು ಪ್ರದೇಶಗಳಲ್ಲಿ ಸುರಿಮಳೆ, ಆದ್ರೆ ಉತ್ತರ ಒಳನಾಡಿನೊಳಗ ಜಡಿ ಮಳೆ ಕಂಡು ಬರಬಹುದು ಅನ್ನುವಂತಹ ಮಾತು ಅದ. ಉತ್ತರ ಭಾರತದ ನದಿಗಳಲ್ಲಿ ಪ್ರವಾಹ ಕಂಡು ಬರಬಹುದು ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದೊಳಗ ನಾವು ನೋಡಬಹುದು. 1 ಮತ್ತು 2 ಚರಣಗಳಲ್ಲಿ ಕರ್ನಾಟಕದ ಕರಾವಳಿ ಒಳಗ ನಿರಂತರ ಮಳೆ ಆಗಬಹುದು ಅನ್ನುವಂತಹ ಮಾತು ಅದ. ದಿನಾಂಕ ಜುಲೈ 20, 22, 24, 25, 26, 29, 30 ಆಗಸ್ಟ್ 1 ಮತ್ತು 2 ತಾರೀಕು ವಿಶೇಷ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಈ ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸಬೇಕು. ಜುಲೈ 20, 22, 24, 25, 26, 29, 30 ಆಗಸ್ಟ್ 1 ಮತ್ತು 2 ವಿಶೇಷ ಮಳೆಯನ್ನ ನಾವು ಪಡಿಬಹುದು ಅನ್ನುವಂತಹ ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಜುಲೈ 20ರಿಂದ ಬರುವ ಮಂಗಳವಾರ ಜುಲೈ 26 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಈ ವಾರ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಮಳೆ, ಬಿಸಿಲು, ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಇದರ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು, ಈ ಸನ್ನಿವೇಶಗಳನ್ನ ನಾವು ಈ ವಾರ ಕಾಣಬಹುದಾಗಿದೆ. ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿ ದಿವಸ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಚದುರಿದಂಗ ಮಳೆಯ ವ್ಯಾಪನೆ ಇರಬಹುದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಇದು ಸ್ಥೂಲವಾಗಾಯಿತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 70, ಗುರುವಾರ 21ನೇ ತಾರೀಕು, ಶನಿವಾರ 23ನೇ ತಾರೀಕು 60, ಶುಕ್ರವಾರ 22ನೇ ತಾರೀಕು 65, ರವಿವಾರ 24ನೇ ತಾರೀಕು 80, ಸೋಮವಾರ 25, ಮಂಗಳವಾರ 26, ಈ 2 ದಿವಸ ಶೇಕಡ 90ರಷ್ಟು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ವಾರ ಪೂರ್ತಿ ಪ್ರತಿ ದಿವಸ ಕಲಬುರಗಿ ಜಿಲ್ಲೆ ಒಳಗ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಚದುರಿದಂಗ ಮಳೆ ಆಗುವುದು. ಒಟ್ಟು 1 ವಾರದೊಳಗ 15.3 ಮಿಲಿಮೀಟರ್ನಷ್ಟು ಮಳೆ ಕಲಬುರಗಿ ಜಿಲ್ಲೆಗೆ ಒದಗಬಹುದು ಅನ್ನುವಂತಹ ಸೂಚನೆ ಅದ. ಇನ್ನ ಬೀದರ್ ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 75, ಗುರುವಾರ 21, ಶನಿವಾರ 23, ಈ 2 ದಿವಸ 70, ಶುಕ್ರವಾರ 22ನೇ ತಾರೀಕು 65, ರವಿವಾರ 24ನೇ ತಾರೀಕು 85, ಸೋಮವಾರ 25, ಮಂಗಳವಾರ 26, ಈ 2 ದಿವಸ ಶೇಕಡ 90ರಷ್ಟು. ಬೀದರ್ ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳ ಅದಾವ. ಹಗುರವಾಗಿ ಮಳೆ ಆಗಬಹುದು, ಚದುರಿದಂಗ ಮಳೆಯ ಸಾಧ್ಯತೆಗಳ ಅದಾವ. ಒಟ್ಟು ಬೀದರ್ ಜಿಲ್ಲೆ ಒಳಗ 1 ವಾರದ ಅವಧಿಯೊಳಗ 23.5 ಮಿಲಿಮೀಟರ್ನಷ್ಟು ಮಳೆ ಬೀಳಬಹುದು ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು, ರವಿವಾರ 24ನೇ ತಾರೀಕು, ಎರಡು ದಿವಸ ಮಳೆಯ ಸಾಧ್ಯತೆಗಳು 65%. ಗುರುವಾರ 21ನೇ ತಾರೀಕು 40%, ಶುಕ್ರವಾರ 22ನೇ ತಾರೀಕು 45%, ಶನಿವಾರ 23ನೇ ತಾರೀಕು 55%, ಸೋಮವಾರ 25% ಮತ್ತು ಮಂಗಳವಾರ 26%, ಈ ಎರಡು ದಿವಸ 90% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಹಗುರವಾಗಿ ಮಳೆ ಆಗಬಹುದು, ಚದುರಿದಂಗ ಮಳೆಯ ಸಾಧ್ಯತೆಗಳು ಅದಾವ. ಒಟ್ಟು ಒಂದು ವಾರದ ಅವಧಿಯೊಳಗ ರಾಯಚೂರು ಜಿಲ್ಲೆ ಒಳಗ 15 ಮಿಲಿಮೀಟರ್ನಷ್ಟು ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 20, ಶುಕ್ರವಾರ 22 ಮತ್ತು ರವಿವಾರ 24, ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು 80%, ಗುರುವಾರ 21, ಶನಿವಾರ 23, ಈ ಎರಡು ದಿವಸ 75, ಸೋಮವಾರ 25, ಮಂಗಳವಾರ 26, ಈ ಎರಡು ದಿವಸ 90% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಹಗುರವಾಗಿ ಚದುರಿದಂಗ ಮಳೆ ಆಗಬಹುದು, ಒಟ್ಟು ಒಂದು ವಾರದ ಅವಧಿಯೊಳಗ 17.5 ಮಿಲಿಮೀಟರ್ನಷ್ಟು ಮಳೆಯನ್ನ ನಾವು ವಿಜಯಪುರ ಜಿಲ್ಲೆ ಒಳಗ ನಿರೀಕ್ಷೆ ಮಾಡಬಹುದು. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು ಮಳೆಯ ಸಾಧ್ಯತೆಗಳು 85%, ಗುರುವಾರ 21, ಶುಕ್ರವಾರ 22, 60%, ಶನಿವಾರ 23ನೇ ತಾರೀಕು 70%, ರವಿವಾರ 24ನೇ ತಾರೀಕು 75%, ಸೋಮವಾರ 25ನೇ ತಾರೀಕು ಮತ್ತು ಮಂಗಳವಾರ 26ನೇ ತಾರೀಕು, ಈ ಎರಡು ದಿವಸ 90% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಹಗುರವಾಗಿ ಮಳೆ ಆಗಬಹುದು, ಚದುರಿದಂಗ ಮಳೆಯ ವ್ಯಾಪಕತೆ ಇರಬಹುದಾಗಿದೆ. ಒಟ್ಟು ಒಂದು ವಾರದ ಅವಧಿಯೊಳಗ ಕೊಪ್ಪಳ ಜಿಲ್ಲೆ ಒಳಗ 15 ಮಿಲಿಮೀಟರ್ನಷ್ಟು ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು ಮಳೆಯ ಸಾಧ್ಯತೆಗಳು 70%, ಗುರುವಾರ 21ನೇ ತಾರೀಕು 45%, ಶುಕ್ರವಾರ 22ನೇ ತಾರೀಕು 50%, ಶನಿವಾರ 23ನೇ ತಾರೀಕು 55%, ರವಿವಾರ 24ನೇ ತಾರೀಕು 75%, ಸೋಮವಾರ 25% ಮತ್ತು ಮಂಗಳವಾರ 26%, ಈ ಎರಡು ದಿವಸ 90% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಒಟ್ಟು ಒಂದು ವಾರದ ಅವಧಿಯೊಳಗ ಯಾದಗಿರಿ ಜಿಲ್ಲೆ ಒಳಗ 25.5 ಮಿಲಿಮೀಟರ್ನಷ್ಟು ಮಳೆ ನಾವು ನಿರೀಕ್ಷೆ ಮಾಡಬಹುದು. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು ಮಳೆಯ ಸಾಧ್ಯತೆಗಳು 75%, ಗುರುವಾರ 21ನೇ ತಾರೀಕು 40%, ಶುಕ್ರವಾರ 22 ಮತ್ತು ಶನಿವಾರ 23, ಈ ಎರಡು ದಿವಸ 45%, ರವಿವಾರ 24ನೇ ತಾರೀಕು 60%, ಸೋಮವಾರ 25ನೇ ತಾರೀಕು 85%, ಮತ್ತು ಮಂಗಳವಾರ 26ನೇ ತಾರೀಕು 80% ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಹಗುರವಾಗಿ ಚದುರಿದಂಗ ಮಳೆಯ ಸಾಧ್ಯತೆಗಳು ಅದಾವ. ಒಂದು ವಾರದ ಅವಧಿಯೊಳಗ 10 ಮಿಲಿಮೀಟರ್ನಷ್ಟು ಮಳೆಯನ್ನ ನಾವು ಬಳ್ಳಾರಿ ಜಿಲ್ಲೆ ಒಳಗ ನಿರೀಕ್ಷೆ ಮಾಡಬಹುದು. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು ಮಳೆಯ ಸಾಧ್ಯತೆಗಳು 85%, ಗುರುವಾರ 21ನೇ ತಾರೀಕು 70%, ಶುಕ್ರವಾರ 22ನೇ ತಾರೀಕು 65%, ಶನಿವಾರ 23ನೇ ತಾರೀಕು 60%, ರವಿವಾರ 24ನೇ ತಾರೀಕು 75%, ಸೋಮವಾರ 25% ಮತ್ತು ಮಂಗಳವಾರ 26%, ಈ ಎರಡು ದಿವಸ 90% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಹಗುರವಾಗಿ ಚದುರಿದಂಗ ಮಳೆಯ ಸಾಧ್ಯತೆಗಳನ್ನ ನಾವು ನೋಡಬಹುದು. ಒಟ್ಟು ಒಂದು ವಾರದ ಅವಧಿಯೊಳಗ ಬಾಗಲಕೋಟೆ ಜಿಲ್ಲೆ ಒಳಗ 15 ಮಿಲಿಮೀಟರ್ನಷ್ಟು ಮಳೆಯನ್ನ ನಾವು ಸಂಭವ ಅದ ಅಂತ ಹೇಳಿ ಹೇಳಬಹುದು. ಇನ್ನು ನೆರೆ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 20ನೇ ತಾರೀಕು ಮಳೆಯ ಸಾಧ್ಯತೆಗಳು 85%, ಗುರುವಾರ 21ನೇ ತಾರೀಕು 80%, ಶುಕ್ರವಾರ 22ನೇ ತಾರೀಕು ಅಲ್ಲದೆ ಶನಿವಾರ 23ನೇ ತಾರೀಕು 75%, ರವಿವಾರ 24, ಸೋಮವಾರ 25 ಮತ್ತು ಮಂಗಳವಾರ 26, ಈ ಮೂರು ದಿವಸ 90% ಅನ್ನುವಂತಹ ಒಂದು ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ಹಗುರವಾಗಿ ಚದುರಿದಂಗ ಮಳೆ ಆಗುವುದು. ಒಂದು ವಾರದ ಅವಧಿಯೊಳಗ ಸೊಲ್ಲಾಪುರ ಜಿಲ್ಲೆ ಒಳಗ ಅಂದಾಜು 24 ಮಿಲಿಮೀಟರ್ನಷ್ಟು ಮಳೆಯನ್ನ ಪಡಿಬಹುದು. ಇನ್ನು ಝೈರಾಬಾದ್ ತಾಲೂಕಿನೊಳಗ ಬುಧವಾರ 20ನೇ ತಾರೀಕು ಮಳೆಯ ಸಾಧ್ಯತೆಗಳು 75%, ಗುರುವಾರ 21ನೇ ತಾರೀಕು 60%, ಶುಕ್ರವಾರ 22, ಶನಿವಾರ 23, ಈ ಎರಡು ದಿವಸ 65%, ರವಿವಾರ 24ನೇ ತಾರೀಕು 85%, ಸೋಮವಾರ 25 ಮತ್ತು ಮಂಗಳವಾರ 26, ಈ ಎರಡು ದಿವಸ 90% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಝೈರಾಬಾದ್ ತಾಲೂಕಿನೊಳಗ ವಾರ ಪೂರ್ತಿ ಪ್ರತಿ ದಿವಸ ಹಗುರವಾಗಿ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಒಂದು ವಾರದ ಅವಧಿಯೊಳಗ ಝೈರಾಬಾದ್ ತಾಲೂಕೊಳಗ ಬಹುತೇಕ 19 ಮಿಲಿಮೀಟರ್ನಷ್ಟು ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಇದು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಆಯಿತು. ಇನ್ನೊಮ್ಮೆ ಗಮನಿಸಬೇಕು, ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ವಾರ ಮಿಶ್ರ ವಾತಾವರಣ ಇರ್ತದ. ಬಿಸಿಲಿರಬಹುದು, ಮಳೆ ಇರಬಹುದು, ಮೋಡ ಮುಸುಕಿದ ಮೋಡ ಕವಿದ ವಾತಾವರಣ ಇರಬಹುದು, ಅಲ್ಲಲ್ಲಿ ಗುಡುಗು ಮಿಂಚುಗಳು ಇರಬಹುದು. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಈ ಒಂದು ವಾರದ ಅವಧಿಯೊಳಗೆ ತಮ್ಮ ಏನೇನು ಚಟುವಟಿಕೆಗಳದಾವ ಅವುಗಳನ್ನ ಯಾವಾಗ ಯಾವಾಗ ತಮಗ ಸಮಯ ಸಿಗ್ತದ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಮುಂದುವರೆಸಿಕೊಂಡು ಹೋಗಬಹುದು. ಬಿತ್ತನೆ ಮಾಡೋರಿಗೆ ಸಹಿತ ಅನುಕೂಲ ಆಗುವುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಎಲ್ಲೆಲ್ಲಿ ಹೊಲದೊಳಗೆ ನೀರು ನಿಂತಾವ ರೈತ ಬಾಂಧವರು ನೀರನ್ನ ಹೊರಗೆ ತೆಗೆಯುವಂತಹ ಒಂದು ಕೆಲಸವನ್ನ ಮಾಡಬೇಕು. ಇಲ್ಲಿ ಹೊರಗೆ ತೆಗೆಯುವುದು ವ್ಯರ್ಥ ಮಾಡುವಂತ ಕೆಲಸ ಅಂತಲ್ಲ, ನಾವು ಆ ಏನು ಹೆಚ್ಚಿಗೆ ನೀರದ ಅದನ್ನ ಸಂಗ್ರಹ ಮಾಡಿ ಇಡೋದ್ರ ಕಡೆ ಏನಾದರೂ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳುವುದು ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಆ ನೀರು ನೆಲದೊಳಗೆ ಇಳಿದು ನಮ್ಮ ಭೂಮಿಗೆ ಮತ್ತ ಬೆಳೆಗೆ ಅನುಕೂಲ ಆಗುವಂತಹ ಒಂದು ವ್ಯವಸ್ಥೆ ಆಗ್ತದ. ಈ ಬಗ್ಗೆ ತಾವು ಗಮನ ಹರಿಸ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ಈ ವಾತಾವರಣದೊಳಗೆ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ಮತ್ತ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗ ಈ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ಬಳಸೋದನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕು. ನೇರವಾಗಿ ತಮಗ ಮಾಹಿತಿ ಮುಟ್ತದೆ. ಇದರಿಂದ ಯಾವುದೇ ತಮಗ ಗೊಂದಲಗಳಿರಲಾರದೆ ತಾವು ಮಾಹಿತಿಯ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಭರತ್, ಸೈನ್ಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ಯಾ? ಹೌದು ವರುಣ್. ಅದ್ ಹೇಗೆ ಇಷ್ಟು ಬೇಗ ಕಂಪ್ಲೀಟ್ ಮಾಡಿದೆ ಭರತ್? ವರುಣ್, ಅಂಚೆ ಚೀಟಿ ಸಂಗ್ರಹಣೆ ನನ್ನ ಹವ್ಯಾಸ. ಈ ಹವ್ಯಾಸದಿಂದ ನಾನು ಯಾವುದೇ ಒಂದು ಕೆಲಸವನ್ನ ನಿರಂತರತೆ, ಸಹನಶೀಲತೆ ಹಾಗೂ ನೈಪುಣ್ಯತೆಯಿಂದ ಮಾಡುವುದನ್ನ ಕಲ್ತಿದ್ದೀನಿ. ಈ ಹವ್ಯಾಸ ನನಗೆ ದೇಶ ವಿದೇಶಗಳ ಇತಿಹಾಸ, ಸಂಸ್ಕೃತಿ, ಪರಿಸರ ಹಾಗೂ ಇನ್ನು ಹಲವಾರು ವಿಷಯಗಳ ಬಗೆಗಿನ ಜ್ಞಾನವನ್ನು ಕೂಡ ಹೆಚ್ಚಿಸ್ತಾ ಇದೆ. ನೀನು ಕೂಡ ಹತ್ತಿರದ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಫಿಲಾಟಲಿ ಡೆಪಾಸಿಟ್ ಅಕೌಂಟ್ ತೆರೆಯಬಹುದು ಹಾಗೂ ನಿನ್ನ ಮನೆಯ ವಿಳಾಸಕ್ಕೆ ಅಂಚೆ ಚೀಟಿಗಳನ್ನ ಪಡೆಯಬಹುದು. ಓ ಹೌದಾ, ನಾನು ಕೂಡ ಅಂಚೆ ಚೀಟಿ ಸಂಗ್ರಹಣೆ ಹವ್ಯಾಸನ ಪ್ರಾರಂಭ ಮಾಡ್ತೀನಿ. ಈಗ ಮೆಣಸಿನಹಾಳ ಗ್ರಾಮದ ಯಲ್ಲಪ್ಪ ಮಲ್ಲಪ್ಪ ಚೋಟ್ಕಿ ಮತ್ತು ಸಂಗಡಿಗರಿಂದ ಚೋಟ್ಕಿ ಪದ ಕೇಳೋಣಂತ. ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಮಗಳೇ ಹಾಲಹಳಿಯ ಮೇಲೆ ಇರುಗಾದ ಮಗಳೇ ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಅಂತಿರಂಗಿಯ ಸೀರೆಯಲಿಟ್ಟು ಸರಪ ಎಂಬುವ ಪಟ್ಟಿಯಲ್ಲಿಟ್ಟು ಅಂತಿರಂಗಿಯ ಸೀರೆಯಲಿಟ್ಟು ಸರಪ ಎಂಬುವ ಪಟ್ಟಿಯಲ್ಲಿಟ್ಟು ಪತಿವ್ರತ ಕಾಯಿಕೊಳ್ಳಮ್ಮ ಪತಿವ್ರತ ಕಾಯಿಕೊಳ್ಳಮ್ಮ ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಕುಂಕುಮವ ಹಚ್ಚಿ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಹಾಲು ಹಣೆಯ ಮೇಲೆ ಇರುಗಾದ ಮಗಳೇ ಗಂಡನಂದರ ಭಾಗ್ಯದ ಬಂಡಿ ಗಂಡನಂದರ ಭಾಗ್ಯದ ಬಂಡಿ ಕುಲದೇವರೆಂದು ತಿಳಿ ಮಗಳೇ ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಮಹಾತ್ಮನೆಂಬ ಯುವತಿ ದರಸಿ ಮಹಾತ್ಮನೆಂಬ ಯುವತಿ ದರಸಿ ಅದರ ಮೇಲೆ ಕುಂಕುಮ ದರಸಿ ಅದರ ಮೇಲೆ ಕುಂಕುಮ ದರಸಿ ಭಾಗ್ಯ ಎಂಬ ಭಂಡಾರ ದರಸಿ ಭಾಗ್ಯ ಎಂಬ ಭಂಡಾರ ದರಸಿ ಗುರುಪಾದ ಸೇವೆ ಎಂದು ಗುರುಪಾದ ಸೇವೆ ಎಂದು ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಹಾಲು ಹಣೆಯ ಮೇಲೆ ಇರಬೇಡ ಮಗಳೇ ಮಗಳೇ ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ ಇದೇ ಕಲಾವಿದರಿಂದ ಇನ್ನೊಂದು ಚೌಡಕಿ ಪದ ಕೇಳೋಣಂತ ಅನುಭವನದ ಮೇಲೆ ಅನುಭವ ತಿಳಿಯಬೇಕು ಅನುಭವನದ ಮೇಲೆ ಅನುಭವ ತಿಳಿಯಬೇಕು ಮನದಿಂದಲೀ ಶಾಸ್ತ್ರದ ಮುನ್ನ ತಿಳಿಯನ್ನ ಅನುಭವನದ ಮೇಲೆ ಅನುಭವ ತಿಳಿಯಬೇಕು ಮನದಿಂದಲೀ ಶಾಸ್ತ್ರದ ಮುನ್ನ ತಿಳಿಯನ್ನ ಬೆಳಗ ಕತ್ತೆಯಂತೆ ಪಿತೃಗಿಂತ ಪುರದಳು ಬೀಳು ಭೂಮಿ ಬೀಳು ಬಾರಿ ಬೀಳು ವ್ಯಸನ ಬೀಳು ದುರ್ವ್ಯಸನ ಸತ್ಯ ಬೆಳಗ ಕತ್ತೆಯಂತೆ ಪಿತೃಗಿಂತ ಪುರದಳು ಬೀಳು ಭೂಮಿ ಬೀಳು ಬಾರಿ ಬೀಳು ವ್ಯಸನ ಬೀಳು ದುರ್ವ್ಯಸನ ಹೋಗುತ್ತೇನೆ ಒಯ್ಯಲಿಲ್ಲ ಬರುತ್ತೇನೆ ತರಲಿಲ್ಲ ಹೋಗುತ್ತೇನು ಒಯ್ಯಲಿಲ್ಲ ಬರಿತೆರಿ ತರಲಿಲ್ಲ ಒಳಬಾದಿಗೆ ಹಣೆ ಹಣೆ ಒಳಕೊಂಡಿ ಸುಳ್ಳೇ ಪಡ್ಕೊಂಡಿ ಹೋಗುತ್ತೇನು ಒಯ್ಯಲಿಲ್ಲ ಬರಿತೆರೆ ತರಲಿಲ್ಲ ಒಳಬಾದಿಗೆ ಹಣೆ ಹಣೆ ಒಳಕೊಂಡಿ ಸುಳ್ಳೇ ಪಡ್ಕೊಂಡಿ ಹಾಸಿಗಿನ ಹೇಸಿ ಕಟ್ಟಿ ಹೇಸಿ ಕಟ್ಟಿ ಎರಬಲ ಗಾಸಿಗಾಗಿ ಮನ ನಚ್ಚಿಕೊಂಡಿ ಮೈಗಚ್ಚಿಕೊಂಡಿ ಹಾಸಿಗಿನ ಹೇಸಿ ಕಟ್ಟಿ ಹೇಸಿ ಕಟ್ಟಿ ಅರಬಲ ಕಾಸಿಗಾಗಿ ಮನ ನೆಚ್ಚಿಕೊಂಡಿ ಮೈಗಚ್ಚಿಕೊಂಡಿ ಮನಸ್ಸಿದು ಮರ್ಕಟ ಮಾಯದ ಕುಕ್ಕಟ ಬಲೆಯಲ್ಲಿ ಬಂದು ಸಿಕ್ಕೊಂಡಿ ಎವಲುಳಕೊಂಡಿ ಮಾಯದ ಮರ್ಕಟ ಮಾಯದ ಕುಕ್ಕಟ ಬಲೆಯಲ್ಲಿ ಬಂದು ಸಿಕ್ಕೊಂಡಿ ಎವಲುಳಕೊಂಡಿ